Vishka Saravalli receiving the Rajat Kamal from the Honorable President of India, is perhaps known as one of India's best film directors, has won 4 National Film Director Awards. And coming up next is the best biographical film, Pabung Syam, going to director Shri Hauban Pawan Kumar. The Rajat Kamal, Hauban Pawan Kumar, is paying obeisance to the... ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮುಂಗಾರು ಮಳೆ ಚಿತ್ರದ ಗೀತೆ. ಹಾಗೂ ಸುನಿಧಿ ಚೌಹಾಣ್ ಗೀತೆ ಹಾಡಿದ್ದಾರೆ. ಹೊಸದಾಗಿದೆ. ಬಾರೆ ಒಲಿದು ಒಲಿದು ಬಾರೆ ಜೀವಕ್ಕೆ ಜೀವ ತಂದವಳೆ ಜೀವಕ್ಕುಂಟ ಸನಿಹ ಬಾರೆ ಒಲವೇ ವಿಸ್ಮಯ ಒಲವೇ ವಿಸ್ಮಯ ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ ಹಚ್ಚು ಹುಡುಗ ನೀನು ಬಿಚ್ಚಿ ಹೇಳಲೆನ್ನು ಜೀವಕ್ಕೆ ರೆಕ್ಕೆ ತಂದವನೆ ಬಾನಿಗೆರೆ ಹಾರುವ ಬಾರೋ ಒಲವೇ ವಿಸ್ಮಯ ಬಾಲಸುಬ್ರಹ್ಮಣ್ಯ ಹಾಡಿರುವ ಮುಳ್ಳಿನ ಗುಲಾಬಿ ಚಿತ್ರದ ಗೀತೆ. ಇದು ಚೆಲ್ಲುವ ಪರಿಮಳ ನಿನಗಾಗಿ ಹೂವಿನಂದ ಪ್ರೇಯತಿ ನಿನಗಾಗೆ ಕೇಳೆ ಓರತಿ ನಿನಗಾಗೆ ಕೇಳೆ ಓರತಿ ಕಣ್ಣಲ್ಲಿ ಕಾತರವೇನು ನಿನ್ನನು ಕಾಣುವ ಆತುರವೇನು ನನ್ನಿ ಕಣ್ಣಲ್ಲಿ ಕಾತರವೇನು ನಿನ್ನನು ಕಾಣುವ ಆತುರವೇನು ಆತುರ ತರುವ ತರುವ ವೇದನೆ ಏನು ಜೀವದ ಜೀವವು ಪ್ರಿಯತಮೆ ನೀನು ಈ ಗುಲಾಬಿಯು ನಿನಗಾಗಿ ಇದು ಚೆಲ್ಲುವ ಪರಿಮಳ ನಿನಗಾಗಿ ಈ ಹೂವಿನಂದ ಪ್ರೇಯತಿ ನಿನಗಾಗೆ ಕೇಳೆ ಹೊರತಿ ನಿನಗಾಗೆ ಕೇಳೆ ಓರತಿ ತೊರೆದರೆ ಕಮಲಕ್ಕೆ ಸಾವು ಹೂವನು ಮರೆತರೆ ದುಂಬಿಗೆ ಸಾವು ನೀರನ್ನು ತೊರೆದರೆ ಕಮಲಕ್ಕೆ ಸಾವು ಹೂವನು ಮರೆತರೆ ದುಂಬಿಗೆ ಸಾವು ಕಾಣದೆ ಹೋದರೆ ಅರೆ ಕ್ಷಣ ನಿನ್ನ ಕಾಣದೆ ಹೋದರೆ ಅರೆ ಕ್ಷಣ ಕ್ಷಣ ಪ್ರಿಯತಮೆ ನನ್ನ ಸಾವು ಈ ಗುಲಾಬಿಯು ನಿನಗಾಗಿ ಇದು ಚೆಲ್ಲುವ ಪರಿಮಳ ನಿನಗಾಗಿ ಈ ಹೂವಿ ನಂದ ಪ್ರೇಯಸಿ ನಿನಗಾಗೆ ಕೇಳೆ ಪೌರತಿ ನಿನಗಾಗೆ ಕೇಳೆ ಓರತಿ ಮಗುವೆ ಸ್ನೇಹದ ಹಾಡು ಮಗುವೆ ತಾಯಿಯ ಹಾಡು ನಗುವೆ ಸ್ನೇಹದ ಹಾಡು ಮಗುವೆ ತಾಯಿಯ ಹಾಡು ನಗುತ್ತಿರೆ ಪನ್ನೀರು ಅಳುತ್ತಿರೆ ಕಣ್ಣೀರು ಪ್ರೀತಿಯ ಈ ಮನೆಯ ಹಾಡು ಹಾಡು ನಗುವೆ ಸ್ನೇಹದ ಹಾಡು ಮಗುವೆ ತಾಯಿಯ ಹಾಡು ಎಸ್ಪಿ ಬಾಲಸುಬ್ರಹ್ಮಣ್ಯ ಹಾಡಿರುವ ಮುಗ್ಧ ಮಾನವ ಚಿತ್ರದ ಗೀತೆ ಹಗಲೇ ಸೂರ್ಯನ ಹಾಡು ಇರುಳೆ ಚಂದ ಹಾಡು ಹಗಲೇ ಸೂರ್ಯನ ಹಾಡು ಚಂದನ ಹಾಡು ಹಗಲು ಇರುಳು ಓಡುತ್ತಲಿರಲು ಎಂದು ಮುಗಿಯದ ಕಾಲದ ಹಾಡು ನಗುವೆ ಸ್ನೇಹದ ಹಾಡು ಮಗುವೆ ತಾಯಿಯ ಹಾಡು ಸಹನೆಯ ಹಾಡು ನೀತಿ ಬದುಕಿನ ಹಾಡು ಶಾಂತಿ ಸಹನೆಯ ಹಾಡು ನೀತಿ ಬದುಕಿನ ಹಾಡು ಶಾಂತಿ ನೀತಿಯ ಅರಿತು ಗಳಿಸುವ ಎಂದು ಸೋಲದ ಗೆಲುವಿನ ಹಾಡು ನಗುವೆ ಸ್ನೇಹದ ಹಾಡು ಮಗುವೆ ತಾಯಿಯ ಹಾಡು ನಗುತ್ತಿರೆ ಪನ್ನೀರು ಅಡುತ್ತಿರೆ ಕಣ್ಣೀರು ಪ್ರೀತಿಯ ಈ ಮನೆಯ ಹಾಡು ಹಾಡು ನಗುವೆ ಸ್ನೇಹದ ಹಾಡು ಮಗುವೆ ತಾಯಿಯ ಹಾಡು ಮುದುಡಿದ ತಾವರೆ ಅರಳಿದ್ದು. ಚಿತ್ರದ ಗೀತೆ ಶೇ ಜಾನಕಿ ಹಾಡಿದ್ದಾರೆ. ಮೃಗಾಲಯ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಹಾಡಿದ್ದಾರೆ. ಚಿರತೆಯ ಒಂಟೆ ಹುಲಿ ಕರಡಿಯ ಆನೆ ಸಿಂಹ ಚಿರತೆಯ ಒಂಟೆ ಹುಲಿ ಕರಡಿಯ ಭಯವಿಲ್ಲದೆ ನೀ ನೋಡುವೆ ಕಣ್ಮನೆಯಲ್ಲೇ ಸೆರೆ ಹಾಕುವೆ ಮಂಗನಿಂದ ಮಾನವ ಬಂದನೆಂಬ ಸತ್ಯವ ಕಂಡುದುರಲೇ ನೀ ಕಾಣುವೆ ಆ ಸೃಷ್ಟಿಗೆ ಕೈ ಮುಗಿಯುವೆ ಕಾಡಲ್ಲಿ ಇದು ಬರುತ್ತೆ ಪಡುವೆ ಭ್ರಮೆಯ ಭ್ರಮೆಯ ಭ್ರಮೆಯ ಆಲಯ ಮೃಗಾಲಯ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ ನೋಡಲು ಗಿಳಿಯ ನುಡಿಯ ಕೇಳಲು ಕುಣಿವ ನವಿಲ ನೋಡಲು ಗಿಳಿಯ ನುಡಿಯ ಕೇಳಲು ಆ ಬ್ರಹ್ಮನ ಚಾತುರ್ಯಕ್ಕೆ ಬೆರಗಾಗುವೆ ಮರುಳಾಗುವೆ ಪಕ್ಷಿ ಪ್ರಾಣಿಯಾಗಲಿ ವಿಷದ ಹಾವೇ ಆಗಲಿ ನಮ್ಮಂತೆಯೇ ಸಂತೋಷದಿ ಬಾಡಿ ಬದುಕಲು ಭೂಗೆ ಬಂದಿದೆ ದಯೆಯಿಂದ ಕಂಡಾಗ ನಿಜವ ಅರಿವೆ ಗೆಳೆಯ ಗೆಳೆಯ ಆಲಯ ಮೃಗಾಲಯ ಆಲಯ ಮೃಗಾಲಯ ಬಾನಾಡಿಗಳ ನಿಲಯ ಮನದಲ್ಲಿ ಆಶ್ಚರ್ಯ ತರುವ ಈ ಕಂಗಡಿಗೆ ಆನಂದ ಕೊಡುವ ನೂರಾರು ಜೀವಿಯ ಉಸಿರಾಗುವೆ ಹಸಿರಾಗುವೆ ಆ ಸೂರ್ಯ ಚಂದ್ರ ಇರುವವರೆಗೂ ಆಕಾಶ ಭೂಮಿ ಇರುವವರೆಗೂ ನನ್ನಾಣೆಗೂ ನಿನ್ನಾಣೆಗೂ ಜೊತೆ ಇರುವೆ ನಾ ಎಂದೆಂದಿಗೂ ಉಸಿರಾಗುವೆ ಮೌರ್ಯ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಶ್ರೇಯ ಘೋಷಾಲ್ ಹಾಗೂ ಶ್ರೀನಿವಾಸ್. ಹಸಿವು ಇಲ್ಲ ನಿದಿರೆ ಇಲ್ಲ ಹೃದಯ ನಿನ್ನ ಪ್ರೀತಿ ಜಪಿಸುತ್ತಿದೆ ಉಸಿರಾಗುವೆ ಹಸಿರಾಗುವೆ ತಿಂತ ತಿಂತ ತಿಂತ ತಿಂತ ತಿಂತ ಜನ್ಮ ಚಿತ್ರಕ್ಕೆಂದು ಧ್ವನಿ ನೀಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಶೈಲಜಾ.